ಪರಮಾತ್ಮನಿಗೆ ವೈಷಮ್ಯ ನೈರ್ಗುಣ್ಯ ದೋಷಗಳು ಯಾವುದೂ ಇಲ್ಲ, ಅವರವರ ಉಪಾಸನೆಗೆ ತಕ್ಕಂತೆ ಫಲವನ್ನು ಕೊಡ್ತಾನೆ ಅಂತ ತಿಳಿಸ್ತಾರೆ. ದೇಶ ಭೇದಾಕಾಶದಂದದಿ ವಾಸುದೇವನು ಸರ್ವಭೂತ ನಿವಾಸನೆನಿಸಿ ಚರಾಚರಾತ್ಮಕನೆಂದು ಕರೆಸುವನು. ದ್ವೇಷ ಸ್ನೇಹ ಉದಾಸೀನಗಳಲ್ಲಿ ಇಲ್ಲದೆ ಈ ಶರೀರಗಳೊಳಗೆ ಅವರೋಪಾಸನೆಗಳಂದದಲ್ಲಿ ಫಲವೀವನು ಪರಬ್ರಹ್ಮ. ಆಯಾ ಪ್ರದೇಶದಲ್ಲಿ ಅಷ್ಟೇ ಪರಿಮಾಣದ ಆಕಾಶ ಅಥವಾ ಅವಕಾಶ ಇರುವಂತೆ ವಾಸುದೇವ ರೂಪಿ ಪರಮಾತ್ಮ ಎಲ್ಲ ಜೀವರ ಹೃದಯ ಕಮಲದಲ್ಲಿ ಅಷ್ಟೇ ಪರಿಮಾಣದವನಾಗಿ ವಾಸ ಮಾಡ್ತಾನೆ ಅಂತ ಹಿಂದಿನ ಸಂಧಿಗಳಲ್ಲಿ ತಿಳಿಸಿದ್ದಾರೆ. ಜೀವನ ಗಾತ್ರ ಅಥವಾ ಪರಿಮಾಣ ಎಷ್ಟು ಅಂತ, ಕುದುರೆ ಬಾಲದ ಕೊನೆಯ ಕೂದಲು ತುದಿ ವಿಭಾಗವ ಮಾಡಿ ಶತವಿದ ಅದರೊಳೊಂದನ್ನು ನೂರು ಭಾಗವ ಮಾಡಲೆ ಅಂತಿಹೋದು. ವಿಧಿ ಭವಾದಿ ಸಮಸ್ತ ಜೀವರ ಮೊದಲು ಮಾಡಿ ತೃಣಾಂತ ಜೀವರಳು ಅಧಿಕ ನ್ಯೂನತೆ ಇಲ್ಲವೆಂದಿಗೂ ಜೀವ ಪರಿಮಾಣ ಅಂತ. 10,001 ಭಾಗ ಕುದುರೆ ಕೂದಲನ್ನು ಉದ್ದುದ್ದವಾಗಿ ಸೀಳಿದ್ರೆ 10,000 ಭಾಗ ಮಾಡಿ ಅದರೊಳಗೆ ಒಂದು ಭಾಗ ಮಾಡಿದರೆ ಎಷ್ಟು ಸೂಕ್ಷ್ಮಾತಿ ಸೂಕ್ಷ್ಮ ಇರುತ್ತೋ ಅಷ್ಟು ಜೀವನ ದೇಹದ ಗಾತ್ರ ಅಥವಾ ಪರಿಮಾಣ. ಅಂತಹ ಜೀವರ ಹೃದಯ ಕಮಲದಲ್ಲಿ ಅಷ್ಟದಳ ಕಮಲ ಇದೆ ಅಲ್ಲಿ ಹೃದಯದಲ್ಲಿ, ಅಲ್ಲಿ ಅಷ್ಟೇ ಪರಿಮಾಣದ ಹೃದಯಾಕಾಶ ಇದೆ. ಅದರೊಳಗೆ ಪರಮಾತ್ಮ ಮೂಲೇಶ ಅಗ್ರೇಶ ಪ್ರಾದೇಶ ಅಂತ ಕಾಣಿಸ್ಕೊಂಡು ಅಲ್ಲಿದ್ದಾನೆ ಮೂರು ರೂಪಗಳಿಂದ. ಮಧ್ಯನಾಡಿಯ ಮಧ್ಯದಲ್ಲಿ ಹೃತ್ಪದ್ಮ ಮೂಲದಿ ಮೂಲಪತಿ ಪದ ಪದ್ಮ ಮೂಲದಲ್ಲಿ ಪವನನ ಪಾದ ಮೂಲದಲ್ಲಿ ಹೊಂದಿಕೊಂಡಿಹ ಜೀವ ಲಿಂಗ ಅನಿರುದ್ಧ ದೇಹ ವಿಶಿಷ್ಟನಾಗಿ ಕಪರ್ದಿ ಮೊದಲಾದ ಅಮರರೆಲ್ಲರೂ ಕಾದುಕೊಂಡಿಹರು ಅಂತ. ಮಧ್ಯನಾಡಿಯಿಂದ ಸುಷುಮ್ನ ನಾಡಿಯ ಮಧ್ಯದಲ್ಲಿ ಹೃದಯ ಕಮಲ, ಅದರಲ್ಲಿ ಪರಮಾತ್ಮ ಮೂಲದಲ್ಲಿ ಇದ್ದಾನೆ. ಅವನ ಪಾದಮೂಲದಲ್ಲಿ ವಾಯುದೇವರು, ವಾಯುದೇವರ ಪಾದಮೂಲದಲ್ಲಿ ಜೀವ ಲಿಂಗ ಅನಿರುದ್ಧ ದೇಹ ವಿಷ್ಟನಾಗಿ ಅಲ್ಲಿ ಇರ್ತಾನೆ ಅಂತ. ಹೀಗೆ ಆ ಜೀವ ಅನ್ನೋನು ಅಷ್ಟು ಸಣ್ಣ ಗಾತ್ರದ ಪರಿಮಾಣ, ಗಾತ್ರ ಅಥವಾ ಪರಿಮಾಣ. ಅಂತಹ ಜೀವರ ಹೃದಯದಲ್ಲಿರ್ತಕ್ಕಂಥ ಅಷ್ಟದಳ ಕಮಲದಲ್ಲಿ ಅಷ್ಟು ಸಣ್ಣ ಅವಕಾಶ ಅಥವಾ ಆಕಾಶ, ಅಲ್ಲಿ ಪರಮಾತ್ಮ ಇರ್ತಾನೆ. ಆತ್ಮ ಅಂತರಾತ್ಮ ಪರಮಾತ್ಮ ಅಂತ ಕರೆಸ್ಕೊಂಡು ಮೂರು ರೂಪದಿಂದ ಬಿಂಬಮೂರ್ತಿಯಾಗಿ ಲಕ್ಷ್ಮೀ ಸಹಿತನಾಗಿ ಪರಮಾತ್ಮ ಅಲ್ಲಿ ಇರ್ತಾನೆ. ಅವನ ಪಾದ ಸೇವೆ ಮಾಡಲಿಕ್ಕೆ ಲಕ್ಷ್ಮೀದೇವಿಯೂ ಇರ್ತಾರೆ, ಪ್ರಾಣದೇವರು ಇರ್ತಾರೆ. ಆ ಪ್ರಾಣದೇವರ ಪಾದವನ್ನು ಆಶ್ರಯಿಸಿ ಮಾಡಿಕೊಂಡು ಜೀವನು ಕೂಡ ಅತ್ಯಂತ ಸೂಕ್ಷ್ಮ ರೂಪದಿಂದ ಅಲ್ಲಿ ಇರ್ತಾನೆ. ಚಿನ್ಮಯ ಪ್ರಕಾಶ ರೂಪದಿಂದ ಇವರೆಲ್ಲರೂ ಆ ಜೀವರ ಶರೀರದಲ್ಲಿ ನಖ ಶಿಖ ಅಂತ ಸರ್ವತ್ರ ವ್ಯಾಪ್ತರಾಗಿ ಇದ್ದಾರೆ. ಸರ್ವತ್ರ ವ್ಯಾಪ್ತನಾಗಿರ್ತಕ್ಕಂಥ ಭಗವಂತ ಹೀಗೆ ಅತ್ಯಂತ ಸೂಕ್ಷ್ಮ ಪ್ರದೇಶದಲ್ಲಿ ಇರೋದು ಹೇಗೆ ಅಂತ ಪ್ರಶ್ನೆ ಬಂದರೆ, ಅಣೋರಣೀಯಾನ್ ಮಹತೋ ಮಹೀಯಾನ್, ಪರಮಾತ್ಮ ಅಣುವಿಗಿಂತ ಅಣುವೂ ಆಗಬಲ್ಲ, ಮಹತ್ತಿಗಿಂತ ಮಹತ್ವ ಆಗಬಲ್ಲ. ಪರಸ್ಪರವಾಗಿರ್ತಕ್ಕಂಥ ವಿರುದ್ಧ ಧರ್ಮವನ್ನು, ಅಣುತ್ವ ಮತ್ತು ಮಹತ್ವ ಎರಡೂ ಪರಸ್ಪರ ವಿರುದ್ಧ ಧರ್ಮಗಳು, ಅದನ್ನು ಏಕಕಾಲದಲ್ಲಿ ತೋರಬಲ್ಲ ಅಚಿತ್ಯದ್ಭುತ ಶಕ್ತಿ ಅಂತಾದರೆ ಪರಮಾತ್ಮನಿಗೆ ಇದೆ. ಇಂತಹ ಅದ್ಭುತವಾಗಿರ್ತಕ್ಕಂಥ ಮಹಿಮೆಯುಳ್ಳವನು ಪರಮಾತ್ಮ. ಅವ್ಯಾಕೃತಾಕಾಶ ಸರ್ವತ್ರ ವ್ಯಾಪ್ತವಾದರೂ ಕೂಡ ಅದರಲ್ಲಿ ಘಟದೊಳಗಿನ ಅವಕಾಶ, ಮಠದೊಳಗಿನ ಅವಕಾಶ, ಮಠಾಕಾಶ ಘಟಾಕಾಶ ಅಂತೆಲ್ಲ ಸಣ್ಣ ಸಣ್ಣ ಭಾಗಗಳು ಹೇಗಿದೆಯೋ ಅದೇ ರೀತಿಯಾಗಿ ಪರಮಾತ್ಮನಲ್ಲೂ ಕೂಡ ಸಣ್ಣ ಸಣ್ಣ ಅಂಶಗಳಿವೆ. ಆ ಅಂಶಗಳಿಗೆ ಪರಸ್ಪರ ಭೇದ ಇಲ್ಲದೇ ಇದ್ದರೂ ಕೂಡ ವಿಶೇಷ ಬಲದಿಂದ ಭೇದ ವ್ಯವಹಾರ. ವಾಸನಾದ್ ವಾಸುದೇವೋಸಿ ವಾಸಿತಂತೆ ಜಗತ್ರಯಂ ಸರ್ವಭೂತ ನಿವಾಸೋಸಿ ವಾಸುದೇವ ನಮೋಸ್ತುತೆ. ಭೂತಾವಾಸೋ ವಾಸುದೇವ ಸರ್ವಾಸು ನಡೆಯೋ ಅನಲಹ ಅಂತ ವಿಷ್ಣು ಸಹಸ್ರನಾಮದಲ್ಲಿ ವಾಸುದೇವ ಅನ್ನೋ ಶಬ್ದಕ್ಕೆ ನಾಮಕ್ಕೆ ಬೃಹತಿ ಮಂತ್ರ ಅರ್ಥವನ್ನು ಹೇಳ್ತಾರೆ. ಸೂರ್ಯ ತನ್ನ ಕಿರಣಗಳಿಂದ ಭೂಮಿ ಮತ್ತು ಅಂತರಿಕ್ಷಗಳನ್ನು ಹೇಗೆ ಆವರಿಸ್ತಾನೋ ಹಾಗೆ ಪರಮಾತ್ಮ ತನ್ನ ಕಾಂತಿಯಿಂದ ಅವುಗಳನ್ನು ಆವರಿಸ್ತಾನೆ. ಸರ್ವತ್ರ ವ್ಯಾಪ್ತನಾಗಿರ್ತಕ್ಕಂಥ ಪರಮಾತ್ಮ, ನೀನು ನಮ್ಮ ಯೋಗಕ್ಷೇಮವನ್ನು ನಿರ್ವಹಣೆ ಮಾಡೋದಕ್ಕಾಗಿ ಶ್ವೇತದ್ವೀಪ, ಅನಂತಾಸನ, ವೈಕುಂಠ ಅಲ್ಲೆಲ್ಲ ಇದ್ದರೂ ಕೂಡ ನಮ್ಮ ಹೃದಯ ಕಮಲದಲ್ಲೇ ಇದ್ದು ನಮ್ಮನ್ನು ರಕ್ಷಣೆ ಮಾಡ್ತಿದೆಯಾ, ಇದು ನಿನ್ನ ಕಾರುಣ್ಯದ ಪರಾಕಾಷ್ಠೆ ಅಂತ. ನಿನ್ನ ಕಾಂತಿಗಳು ನಮಗೆ ಜೀವನದಲ್ಲಿ ಆಸೆ ಅಪೇಕ್ಷೆ ಸಾಧನೆ ಮಾಡುವಂಥ ಪ್ರವೃತ್ತಿ ಇದೆಲ್ಲಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಹಾಗೆ ವಾಸು ಅಂದರೆ ಅಂತರ್ಯಾಮಿಯಾಗಿ ಆವರಿಸ್ತಾ ದೇವ ನಮ್ಮ ಆಸೆ ಆಕಾಂಕ್ಷೆಗಳನ್ನು ಪೂರೈಸುವನು ವಾಸುದೇವ ಅಂತ ಬೃಹತಿ ಮಂತ್ರ ಅದಕ್ಕೆ ವ್ಯಾಖ್ಯಾನವನ್ನು ಮಾಡ್ತಾ ಇದೆ. ಹೀಗೆ ನಮ್ಮ ಹೃದಯ ಕಮಲದಲ್ಲೇ ಅನಂತ ರೂಪಗಳಿಂದ ವಾಸವಾಗಿರುವ ಪರಮಾತ್ಮ ಅವರವರ ಉಪಾಸನೆಗಳಂದದಲ್ಲಿ ಫಲವೀವ ಪರಬ್ರಹ್ಮ. ಪರಮಾತ್ಮನಿಗೆ ದೇವತೆಗಳು ಅಂತ ಸ್ನೇಹ ಭಾವ ಆಗಲಿ, ದೈತ್ಯರು ಅಂತ ದ್ವೇಷಭಾವ ಆಗಲಿ, ಅಥವಾ ಸಂಸಾರಿಗಳು ಅಂತ ಅವರಲ್ಲಿ ಔದಾಸೀನ್ಯಾಗಲಿ ಯಾವ ಭಾವವೂ ಇಲ್ಲ. ಅವರವರು ಯಾವ ರೀತಿಯಾಗಿ ಉಪಾಸನೆ ಮಾಡ್ತಾರೋ ಉಪಾಸನೆಗೆ ತಕ್ಕಂಥ ಫಲವನ್ನು ಕೊಡ್ತಾನೆ ವೈಷಮ್ಯ ನೈರ್ಗುಣ್ಯ ದೋಷರಹಿತನಾದ ಪರಮಾತ್ಮ. ಈ ವಾಸುದೇವ ಪರಬ್ರಹ್ಮ ಆಗಿದ್ದರಿಂದ ಅವನಲ್ಲಿ ಯಾವ ದೋಷಕ್ಕೂ ಅವಕಾಶವೇ ಇಲ್ಲ. ದೋಷ ದೂರ ಗುಣಪರಿಪೂರ್ಣನಾಗಿರೋನು ಪರಮಾತ್ಮ ಅಂತ ಬ್ರಹ್ಮಸೂತ್ರದಲ್ಲಿ ಸಿದ್ಧಾಂತವನ್ನು ತಿಳಿಸ್ತಾರೆ. ಆದ್ದರಿಂದ ದ್ವೇಷ ಸ್ನೇಹ ಔದಾಸೀನ್ಯಗಳಿಂದ ಅವನು ವೈಷಮ್ಯ ಮಾಡೋದೇ ಇಲ್ಲ, ಯಾವತ್ತೂ ಮಾಡೋಲ್ಲ. ನಿಷ್ಕಾರಣವಾಗಿ ದ್ವೇಷ ಮುಂತಾಗಿರ್ತಕ್ಕಂಥದ್ದನ್ನು ಅವನು ಮೂವರಲ್ಲೂ ಯಾವತ್ತೂ ಮಾಡಲ್ಲ. ಸಾತ್ವಿಕರಲ್ಲಿ ಸ್ನೇಹ, ತಾಮಸರಲ್ಲಿ ದ್ವೇಷ, ರಾಜಸರಲ್ಲಿ ಔದಾಸೀನ್ಯಗಳನ್ನು ಮಾಡೋದು ಸಕಾರಣವಾಗಿ ಅವರವರ ಯೋಗ್ಯತೆ ಆಗಿದೆ ಅದರಿಂದ ಮಾಡ್ತಾನೆ ಹೊರತು ಇದು ಪರಮಾತ್ಮನಿಗೆ ದೋಷ ಅಲ್ಲ. ಅದಕ್ಕೆ ಹಿಂದಿನ ಸಂಧಿಗಳಲ್ಲಿ ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಆಯಾ ಜೀವರ ಸ್ವರೂಪವೇ ಕಾರಣ ಅಂತ. ಉದಾಹರಣೆಗೆ ಒಂದೇ ಮಳೆ ನೀರು ಬೀಳ್ತಾ ಇದೆ, ಒಂದೇ ವಾತಾವರಣದಲ್ಲಿ ಬೇವಿನ ಬೀಜವನ್ನು ಬಿತ್ತಿದರೆ ಅದೇ ಮಣ್ಣು ಕಹಿಯಾಗಿರ್ತಕ್ಕಂಥ ಫಲವನ್ನು ಕೊಡುತ್ತೆ, ಮಾವಿನ ಬೀಜವನ್ನು ಓಟೆಯನ್ನು ಹಾಕಿದರೆ ಸಿಹಿಯಾದ ಮಧುರವಾದ ಮಾವಿನ ಹಣ್ಣನ್ನು ಕೊಡುತ್ತೆ. ಅದರಿಂದ ಮಳೆ ನೀರಾಗಲಿ ಹಾಕಿರ್ತಕ್ಕಂಥ ಗೊಬ್ಬರ ಮಣ್ಣು ಇದ್ಯಾವುದೂ ಕೂಡ ಹೇಗೆ ಕಾರಣ ಅಲ್ಲ, ಬೀಜದ ಸ್ವರೂಪ ಹೇಗೆ ಕಾರಣವೋ ಹಾಗೆ ಪರಮಾತ್ಮನ ವೈಷಮ್ಯ ಅನ್ನೋದು ಪರಮಾತ್ಮನಲ್ಲಿ ಇರುವಂಥದ್ದಲ್ಲ, ಜೀವರ ಸ್ವಭಾವಕ್ಕೆ ತಕ್ಕಂತೆ ಪರಮಾತ್ಮ ವರ್ತನೆಯನ್ನು ಮಾಡ್ತಾನೆ, ಸಕಾರಣವಾಗಿಯೇ ಇದೆ. ಆದ್ದರಿಂದ ದ್ವೇಷ ಸ್ನೇಹ ಔದಾಸೀನ ಇದ್ಯಾವುದೂ ಇಲ್ಲ. ಯಂ ಯಥಾಯಥಾ ಉಪಾಸತೆ ತಥೈವ ಭವತಿ ಅಂತ. ಅದೇ ರೀತಿಯಾಗಿ ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂಸ್ ತಥೈವ ಭಜಾಮ್ಯಹಂ. ನನ್ನನ್ನು ಅವರೆಲ್ಲ ಹೇಗೆ ಉಪಾಸನೆ ಮಾಡ್ತಾರೆ, ಸೇವಾದಿಗಳನ್ನು ಮಾಡ್ತಾರೋ ಅದಕ್ಕೆ ತಕ್ಕಂಥ ಫಲಗಳನ್ನು ನಾನು ಕೊಡ್ತೀನಿ ಅಂತ. ಸಾತ್ವಿಕರು ಭಗವಂತನನ್ನು ಸೇವಾ ಮಾಡಿದ್ರು, ರಾಜಸ ತಾಮಸರು ಮಾತ್ರ ಅನ್ಯ ದೇವತೆಗಳನ್ನೇ ಸೇವಾ ಮಾಡ್ತಾರೆ. ಆದರೆ ರಾಜಸ ತಾಮಸರು ಅನ್ಯ ದೇವತೆಗಳನ್ನು ಉಪಾಸನೆ ಮಾಡೋದು ಅವರಿಗೆ ಅದೇ ಯೋಗ್ಯ, ಭಗವಂತನಿಗೆ ಅದೇ ಇಷ್ಟ. ಅಂದರೆ ಅವರ ಜ್ಞಾನ ಅಥವಾ ಸ್ವರೂಪ ಹೇಗಿದೆಯೋ ಅದಕ್ಕೆ ತಕ್ಕಂತೆ ಅವರು ಅದನ್ನೇ ಮಾಡ್ತಾರೆ, ಅದೇ ಸರಿ. ಆದ್ದರಿಂದ ಭಗವಂತನಿಗೆ ಇಷ್ಟವಾದದ್ದನ್ನೇ ಅವರು ಮಾಡಿರೋದ್ರಿಂದ ಅದು ಕೂಡ ಹರಿಸೇವೆನೇ ಆಗತ್ತೆ. ಅದನ್ನು ಅವರು ತಿಳ್ಕೊಂಡಿರಲ್ಲ, ಆದ್ದರಿಂದ ಅವರಿಗೆ ಆ ಸೇವೆಗೆ ತಕ್ಕ ಫಲವನ್ನು ಭಗವಂತ ಕೊಡೋದಿಲ್ಲ. ಅವರು ಮಾಡಿರ್ತಕ್ಕಂಥ ಅನ್ಯ ದೇವತಾ ಉಪಾಸನೆಗೆ ತಕ್ಕ ಅನಿಷ್ಟ ಫಲವನ್ನೇ ಕೊಡ್ತಾನೆ. ಶಾಸ್ತ್ರ ಅನ್ಯ ದೇವತೆಗಳ ಉಪಾಸನೆಯನ್ನು ನಿಷೇಧಿಸಿಲ್ಲ. ಪರಿವಾರತಯ ಗ್ರಾಹ್ಯ ಅಪಿಹೇಯ ಪ್ರಧಾನತಃ. ಅನ್ಯ ದೇವತೆಗಳನ್ನು ಪರಮಾತ್ಮನ ಪರಿವಾರ ದೇವತೆಗಳು ಅಂತ ತಿಳಿದು ಉಪಾಸನೆ ಮಾಡಬೇಕೇ ಹೊರತು ಸರ್ವೋತ್ತಮತ್ವೇನ ಶಿವ ಗಣಪತಿ ಮೊದಲಾದವರನ್ನ ಸರ್ವೋತ್ತಮತ್ವೇನ ಉಪಾಸನೆ ಮಾಡೋದನ್ನಷ್ಟೇ ಶಾಸ್ತ್ರ ನಿಷೇಧ ಮಾಡಿದೆ. ಪರಮಾತ್ಮನ ಪರಿವಾರ ಅಂತ ಅತ್ಯಂತ ಅವಶ್ಯವಾಗಿ ಅವರನ್ನು ಕೂಡ ಉಪಾಸನೆ ಮಾಡಲೇಬೇಕು. ಪರಮಾತ್ಮನೇ ಭೂತ ಭವಿಷ್ಯ ವರ್ತಮಾನ ಎಲ್ಲ ಕಾಲದಲ್ಲೂ ಸರ್ವೋತ್ತಮ ಅಂತ ಉಪಾಸನೆ ಮಾಡಿದರೆ ಇದೇ ಸದುಪಾಸನೆ. ಆದ್ದರಿಂದ ಅವರವರು ಏನು ಕರ್ಮವನ್ನು ಮಾಡ್ತಾರೆ, ಯಾವ ರೀತಿಯಾಗಿ ಉಪಾಸನೆ ಮಾಡ್ತಾರೋ ಅದಕ್ಕೆ ತಕ್ಕ ಫಲವನ್ನು ನಾನು ಕೊಡ್ತೀನಿ ಹೊರತು ನನಗೆ ಅವರ ಮೇಲೆ ಔದಾಸೀನ್ಯ ಆಗಲಿ ದ್ವೇಷ ಆಗಲಿ ಎಂದೂ ಇಲ್ಲ. ಮೀನು ಗಂಗೆಯಲ್ಲಿ ಮುಳುಗಿರುತ್ತೆ, ಅದು ಮುಳುಗಿದ್ದಕ್ಕೆ ಫಲ ಏನಾದರೂ ಇದೆಯಾ? ಇಲ್ಲ. ಯಾಕೆ ಅಂತ ಕೇಳಿದ್ರೆ ಅದಕ್ಕೆ ಜ್ಞಾನವೂ ಗೊತ್ತಿಲ್ಲ, ಅನುಸಂಧಾನವೂ ಇಲ್ಲ. ಗಂಗಾ ನದಿಯಲ್ಲೇ ಅನಂತ ಕಾಲದಿಂದ ಇದ್ದರೂ ಕೂಡ ಜ್ಞಾನ ಅನುಸಂಧಾನಗಳು ಇಲ್ಲದೇ ಇದ್ದಿದ್ದರಿಂದ ಅದಕ್ಕೆ ಮೋಕ್ಷ ಆಗಿಲ್ಲ. ಅದೇ ಒಬ್ಬ ಮನುಷ್ಯ ತನ್ನ ಜೀವಿತಾವಧಿಯಲ್ಲಿ ಒಂದು ದಿನ ಒಂದು ತಂಬಿಗೆಯನ್ನು ಅಥವಾ ಒಂದು ಸಲ ಅವಗಾಹನ ಸ್ನಾನವನ್ನು ಮಾಡಿದರೂ ಕೂಡ ಮೋಕ್ಷವನ್ನು ಯಾಕೆ ಹೊಂದುತ್ತಾನೆ ಅಂದರೆ, ಅಲ್ಲಿ ಗಂಗೆಯಲ್ಲಿ ಸಂಕಲ್ಪಪೂರ್ವಕವಾಗಿ ಸ್ನಾನಾದಿಗಳನ್ನು ಮಾಡ್ತಾನೆ, ಜ್ಞಾನ ಅನುಸಂಧಾನ ಸಹಿತವಾಗಿ ಅವನು ಸಯೇವ ದ್ರವರೂಪೇಣ ಗಂಗಾಂಬೋ ನಾಥ ಸಂಶಯ ಅಂತ. ಪರಮಾತ್ಮನೇ ದ್ರವರೂಪನಾಗಿ ಇಲ್ಲಿ ಗಂಗೆಗೆ ಇಂಥ ಪಾವನ ಮಾಡುವ ಸಾಮರ್ಥ್ಯವನ್ನು ಕೊಟ್ಟಿಯಾನೆ. ಭಗವಂತನೇ ಅಲ್ಲಿ ದ್ರವರೂಪದಿಂದ ಸನ್ನಿಹಿತನಾಗಿದ್ದಾನೆ, ಗಂಗೆಗೆ ಪಾವನ ಮಾಡುವ ಸಾಮರ್ಥ್ಯವನ್ನು ಕೊಟ್ಟಿಯಾನೆ ಅಂತ ಆದಮೇಲೆ ಇವನು ಗಂಗಾಪಿತನಾಗಿರ್ತಕ್ಕಂಥ ಪರಮಾತ್ಮ ಅವನೇ ದ್ರವರೂಪದಿಂದ ಇದ್ದಾನೆ. ಈ ರೀತಿಯೆಲ್ಲ ಚಿಂತನಾದಿಗಳನ್ನು ಮಾಡಿ ಜೊತೆಗೆ ಆ ದಿನದ ಕಾಲ ತಿಥಿ ನಕ್ಷತ್ರ ಯೋಗ ಕರಣ ಇತ್ಯಾದಿ ಎಲ್ಲವನ್ನು ತಿಳಿದು ಪರಿಪೂರ್ಣವಾಗಿರ್ತಕ್ಕಂಥ ಜ್ಞಾನ ಅನುಸಂಧಾನ ಸಹಿತವಾಗಿ ಉಪಾಸನೆ ಮಾಡೋದರಿಂದ ಅವನು ಒಮ್ಮೆ ಸ್ನಾನ ಮಾಡಿದರೂ ಮೋಕ್ಷವನ್ನು ಹೊಂದುತ್ತಾನೆ. ಮೀನು ಸದಾ ಕಾಲ ಅಲ್ಲೇ ಇದ್ದರೂ ಕೂಡ ಮೋಕ್ಷಾದಿಗಳನ್ನು ಹೊಂದೋದಿಲ್ಲ ಜಲಚರಗಳು ಅಂತ. ಇಷ್ಟೇ ಕಾರಣ, ಜ್ಞಾನ ಅನುಸಂಧಾನ ಇದ್ದಿದ್ದಕ್ಕೆ ಕರ್ಮ ಒಂದೇ ಆದರೂ ಕೂಡ ಅದಕ್ಕೆ ಬೆಲೆ, ಇಲ್ಲಿ ಜ್ಞಾನ ಅನುಸಂಧಾನ ರಹಿತ ಆಗಿದ್ದರಿಂದ ಬೆಲೆ ಇಲ್ಲ ಅಂತ ವಿಚಾರವನ್ನು ಇಲ್ಲಿ ತಿಳಿಸ್ತಾರೆ.